ಆಮೇಲೆ ಸೆಂಟ್ರ್ ಕಬ್ ಹಾಕಿದ್ವು. ಯಾಕಂದ್ರೆ ಗಾಳಿ ನಮ್ ಕಡೆ ಎಲ್ಲ ಇದ ಗಾಳಿ ಜಾಸ್ತಿ ಬರುತ್ತೆ ಸರ್, ಗಾಳಿ ಜಾಸ್ತಿ ಬಂದ್ಮೇಲೆ ಕಬ್ಬ ಎಲ್ಲ ಬಿದ್ದು ಹೋಗ್ಬಿಡುತ್ತೆ, ಬಿದ್ದು ಹೋದ್ರೆ ಕಬ್ಬ ಇಳುವರಿ ಜಾಸ್ತಿ ತೂಕ ಬರಲ್ಲ ಅಂತ ಹೇಳ್ತಾರೆ ಸರ್. ಆಮೇಲೆ ಹಂಗೆ ಆಗ್ತಿತ್ತು, ಬೇರೆಯವ್ರದ್ದೆಲ್ಲ ನೋಡಿದ್ರೆ ಕಬ್ ನಿಂತಿದ್ದು ಕಬ್ ನೋಡಿದ್ರೆ ಮತ್ತೆ ಬಿದ್ದಿದ್ದು ಕಬ್ಬಿಗೆ ಕಂಪೇರ್ ಮಾಡಿದೆ, ಬೆಳೆ ಹಂಗೆ ಇದ್ರು ತೂಕ ಕಡಿಮೆ ಬರೋದು. ಅದ್ರ ಸಲುವಾಗಿ ನಾನು ಅದ ಪ್ಲಾನ್ ಮಾಡಿದೆ, ಸೈಡ್ ಇರೋ ಗಿಡ ಮಾತ್ರ ಕಟ್ ಮಾಡೋದು ಬೇಡ ಅಂತೇಳಿ ಅದನ್ನ ಹಂಗೆ ಇಟ್ಟಿದ್ದೆ. ಗಾಳಿ ಕಂಟ್ರೋಲ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಸರ್. ನಮ್ಮ ಹೊಲಕ್ಕೆ ನೋಡಿದ್ರೆ ಬೇರೆಯವ್ರ ಹೊಲಕ್ಕೆ ನೋಡಿದ್ರೆ ನಮ್ಮ ಕಬ್ಬು ಬೀಳುತ್ತೆ, ಸರಿ ಜಾಸ್ತಿ ಬೀಳಲ್ಲ ಸರ್, ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ಸ್ವಲ್ಪ ಬೀಳುತ್ತೆ. ಅಂದ್ರೆ ಗಾಳಿ ಎಲ್ಲಿ ಜಾಸ್ತಿ ಹೋಗುತ್ತೆ ಅಲ್ಲಿ ಸ್ವಲ್ಪ ಬೀಳುತ್ತೆ, ಅದರಿಂದ ಅದು ಸ್ವಲ್ಪ ಸ್ವಲ್ಪ ಅನುಕೂಲ ಆಗಿದೆ ಸರ್. ಅದರ ಜೊತೆಗೆ ಈಗ ಹತ್ತಿ ಹಾಕೋದು ಬಿಟ್ಬಿಟ್ರಿ, ಹತ್ತಿ ಹಾಕೋದು ಬಿಟ್ಬಿಟ್ಟಿದೆ ಸರ್. ಬೋರ್ವೆಲ್ ಎರಡು ಬೋರ್ವೆಲ್ ಹೊಡಿಸಿದ್ದೇವೆ ಸರ್, ಅದರಿಂದ ಚಲೋ ಆಗಿದೆ ಸರ್. ಡ್ರಿಪ್ ಮಾಡಿದ್ದಾನಾ? ಹಾ, ಡ್ರಿಪ್ ಮಾಡಿದೆ ಸರ್. ಇಲಾಖೆಯಿಂದ ಸಬ್ಸಿಡಿ ಅದೆಲ್ಲ ಕೊಟ್ಟಿದ್ದು? ಸಬ್ಸಿಡಿ ಸಿಕ್ಕಿದೆ ಸರ್. ಮೊದಲೆಲ್ಲ ಡ್ರಿಪ್ ಇಲ್ಲದೆ ಇಲ್ಲಿ ಒಂದು ವರ್ಷ ಮೊದಲು ಡ್ರಿಪ್ ಇಲ್ಲದೆ ಹಂಗೆ ಮಾಡಿದ್ವಿ, ಅಷ್ಟೊಂದು ಬೆಳೆ ಇಳುವರಿ ಬರ್ತಾ ಇರಲಿಲ್ಲ. ಸುಮಾರು 40 ಟನ್ ಮಟ್ಟ ಅಷ್ಟೇ ಎಕರೆಗೆ ಬರ್ತಿತ್ತು. ಆಮೇಲೆ ಡ್ರಿಪ್ ಮಾಡಿದ್ಮೇಲೆ 65-70 ಸುಮಾರು ಬಂದಿದೆ. ಆ ಡ್ರಿಪ್ ನಮ್ಮ ಡೈರೆಕ್ಟ್ ಬೋರ್ವೆಲ್ ಇಂದ ಮಾಡ್ತಿದ್ದೆ ಇಷ್ಟು ವರ್ಷ. ಆಮೇಲೆ ಮುಂದಿನ ವರ್ಷ ನಮ್ದು ಪ್ಲಾನ್ ಹೊಂಡ ತೊಡಿಸಿ ಅದರಲ್ಲಿ ಮೀನು ಕೂಡ ಬಿಟ್ಟು ಅದರಲ್ಲಿ ನಮ್ದು ಜೈವಿಕ ಗೊಬ್ಬರ ಎಲ್ಲ ಅದರಲ್ಲಿ ಇದು ಸಗಣಿ ಗಿಣಿ ಮೂತ್ರ ಇದೆಲ್ಲ ಆಯ್ತು ಅದರಲ್ಲಿ ಹಾಕಿಸಿ ಇದು ಮಾಡ್ಬೇಕಂತ ಪ್ಲಾನ್ ಇದೆ ಸರ್ ಮುಂದಿನ ವರ್ಷ. ಆಮೇಲೆ ನಮ್ದು ಆಕಳು ಒಂದು 4 ಸರ್, ಮೊದಲು ಒಂದೇ ಇತ್ತು, ಅದರದ್ದು ಮರಿ ಆಗಿ ಸುಮಾರು 8 ಒಂದು 4 ಮರಿ ಆಗಿದೆ. ಅಂದ್ರೆ ಅದು ಈಗ ಹಾಲು ಹಿಂಡ್ತಾ ಇದೆ. 4 ಇದು ಗಂಡು ಜಾತಿ, 4 ಹೆಣ್ ಜಾತಿ ಹಾಕಿತ್ತು. ಅದು ಆ 4 ಹೆಣ್ ಜಾತಿದ್ದು ನಮ್ಗೆ ಅನುಕೂಲ ಆಗಿದೆ. ಅದು 4 ಆಗಿರೋದ್ರಿಂದ ನಮ್ಗೆ ಅದರದ್ದು ಸಗಣಿ ಆಗ್ತಾ ಇದೆ, ನಮ್ಗೆ ಮಾರ್ಲಿಕ್ಕೂ ಆಯ್ತು, ನಮ್ಗೆ ಮನೆಯಲ್ಲಿ ಕೂಡ ಯೂಸ್ ಆಯ್ತು, ಚಲೋ ಅದು ಕೂಡ ಆಗಿದೆ. ಮತ್ತೆ ಇಲ್ಲಿ ನಾವು ಏನು ಇದಾಕಿದೀವಲ್ಲ, ಗಂಡುಕರನ್ನು ಬೆಳೆಸ್ತಾ ಇದ್ರೆ? ಇಲ್ಲ ಸರ್, ಅದಕ್ಕೊಂದು ಮಾರ್ಬಿಟ್ಟಿದೆ ಸರ್. ಮಾರಿದ್ರೆ ಆಮೇಲೆ ಅದರಿಂದ ಇದು ಮಾವಿನ ಗಿಡ ಏನಿದೆ ಅಲ್ವಾ ಸರ್, ಮಾವಿನ ಗಿಡ ಅದ ಚಿಕ್ಕು ಸೊಪ್ಪ ಇದೆ, ಅದು 4 ಚಿಕ್ಕು ಇದೆ ಸರ್. ಆಮೇಲೆ ಇದು ಗೋಡಂಬಿ ಒಂದು 10 ಗಿಡ ಇದೆ. ಅದರ ಕೆಳಗಡೆ ನಾವು ಸರ್ಕಾರಿ ಹುಲ್ಲು ಹಾಕಿದ್ವಿ ಸರ್, ದನಗಳಿಗೆ ಆಗಲಿ ಅಂತೇಳಿ. ಅಂದ್ರೆ ಯಾಕಂದ್ರೆ ಅಲ್ಲಿ ಇಲ್ಲಿ ಅಲ್ಲಿ ತಿರುಗಾಡಿಕೆ ಅಂತ ತೊಗೊಂಬರ್ಲಿಕ್ಕೆ ಆಗಲ್ಲ ಸರ್. ಮತ್ತೆ ಇದು ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅಂತಾರೆ ಸರ್ ಇದರಲ್ಲಿ, ಸರ್ಕಾರಿ ಹುಲ್ಲಿನಲ್ಲಿ. ಅದಕ್ಕೆ ಅದನ್ನು ಕೂಡ ಹಾಕಿದ್ವಿ, ಅದರಲ್ಲಿ ಕೂಡ ಡ್ರಿಪ್ ಹಾಕಿದ್ವಿ. ಮಳೆಗಾಲ ಮತ್ತೆ ಬೇಸಿಗೆ ಕಾಲ ಎರಡು ಟೈಮಲ್ಲಿ ಸಿಗತ್ತೆ ಅದು. ಹಾ ಸರ್, ಅದರಿಂದ ತುಂಬಾ ಅನುಕೂಲ ಆಗಿದೆ. ಮೊದ್ಲೆಲ್ಲ ಹಂಗೆ ಅಲ್ಲಿ ಇಲ್ಲಿ ಸ್ವಲ್ಪ ತಗೊಂಬಂದು ಹಾಕ್ತಿದ್ರು, ಅದರಿಂದ ಹಾಲು ಕೂಡ ಜಾಸ್ತಿ ಬರ್ತಿರ್ಲಿಲ್ಲ ಅವಾಗ, ನಿಂತಿದ್ದಿಲ್ಲ ಆಕಳು. ಹಾಲು ಕೂಡ ಸುಮಾರು ಒಂದು ಟೈಮಲ್ಲಿ 5 ಲೀಟರ್ ಮಟ್ಟ ಹಿಂಡತ್ತೀವಿ. ಹಾ, ಮತ್ತೆ ಒಣ ಹುಲ್ಲು ಸ್ವಲ್ಪ ಖರೀದಿ ಮಾಡ್ತೀವಿ ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ. ಅದು ಆಯ್ತು ಇದು ಆಯ್ತು ಒಂದೇ ಟೈಪ್ ಕೊಟ್ಟರು ಸರಿ ಆಗಲ್ಲ ಅಂತೇಳಿ ಅದು ಕೊಡ್ತೀವಿ. ಮತ್ತೆ ಮೆಕ್ಕೆಜೋಳದ್ದು ಅದು ಹಂಗೆ ಬಿಟ್ಟಿರ್ತಾರೆ, ಮೆಕ್ಕೆಜೋಳ ಹರ್ಕೊಂಡ ಮೇಲೆ ಅದನ್ನು ಕೂಡ ತಂದು ಮಿಷಿನಲ್ಲಿ ಹಾಕಿ ಅದು ಕೂಡ ಹಾಕ್ತೀವಿ ಸರ್. ಆಮೇಲೆ ಹೊಟ್ಟೆ ಗಿಟ್ಟು ಸ್ವಲ್ಪ ಸಿಗತ್ತೆ, ಅದು ಬೇರೆ ಹೊಲದಿಂದ ಸ್ವಲ್ಪ ರೊಕ್ಕ ಕೊಟ್ಟು ತಗೊಂಬಂದು ಹಾಕ್ತೀವಿ ಸರ್. ಅಂದ್ರೆ ಸ್ವಲ್ಪ ಹೆಲ್ದಿ ಆಗಿರ್ಲಿ ಅಂತ ಆಕಳೆಲ್ಲ, ಅದು ಕೂಡ ಹಾಕ್ತೀವಿ ಸರ್. ಅಂದ್ರೆ ನಾವು ಅವಕ್ಕೆ ಆಹಾರ ಹೆಂಗ್ ಕೊಡ್ತೀವಿ, ಅವುಗಳನ್ನ ಹೆಂಗ್ ನೋಡ್ಕೊಂತೀವಿ, ಚಾಕ್ರಿ ಮಾಡೋದು ಬಹಳ ಮುಖ್ಯ. ಚಾಕ್ರಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸರ್. ಅಂದ್ರೆ ನಾವು ಅದಕ್ಕೆ ಆಹಾರ ಕೊಡೋದು, ಅದಕ್ಕೆ ಅದನ್ನ ನೋಡ್ಕೊಳ್ಳೋದು ಕರೆಕ್ಟ್ ಆಗಿ, ಮತ್ತೆ ಇದು ತೊಳೆಯೋದು ಡೈಲಿ ತೊಳೆದ್ರೂ ಪರವಾಗಿಲ್ಲ ಸರ್. ನಮ್ ಬೋರ್ವೆಲ್ ಇದೆ, ದಿನಾಲು ತೊಳಿತೀವಿ. ಅದೇ ನೀರ್ ಬಿಟ್ಟಿದ್ರೆ ಹೊಲಕ್ಕೆ ಹೋಗುತ್ತೆ, ಅಲ್ಲಿ ವೇಸ್ಟ್ ಏನಾಗಲ್ಲ. ಅದಕ್ಕೆ ದಿನಾಲು ತೊಳಿತೀವಿ ಸರ್. ಜಾಸ್ತಿ ಟೈಮ್ ಆಗ್ತಲ್ಲ, ಬಾ ಅಂದ್ರೆ 10-15 ನಿಮಿಷ ತಗೋತೇವೆ. ಒಂದ್ ಆಕಳು ತಗೋ, ಒಂದ್ ತಾಸು ತಗೊಂಡ್ರು ಅದಕ್ಕೆ ಹೆಲ್ದಿ ಆಗಿರತ್ತೆ, ಆರೋಗ್ಯ ಚೆನ್ನಾಗಿರತ್ತೆ ಅಂತ ಅದು ಕೂಡ ಅದರ ಕಾಳಜಿ ಚೆನ್ನಾಗಿ ತಗೊಂತೀವಿ ಸರ್. ಅದ್ರ ಮೈ ಮೇಲೆ ಕೈಯಾಡಿಸೋದ್ರಿಂದ ಅಥವಾ ಉಜ್ಜೋದ್ರಿಂದ ಮಸಾಜ್ ಮಾಡ್ದಂಗೆ ಸ್ವಲ್ಪ ಅದಕ್ಕೆ ರಕ್ತ ಸಂಚಾರ ಆಗಿರ್ಬಹುದು, ಏನಾದ್ರೂ ಒಟ್ಟಿನಲ್ಲಿ ನಮ್ಗೆ ಹೆಂಗ್ ಪ್ರಾಬ್ಲಮ್ ಆಗುತ್ತೋ ಅವ್ರಿಗೂ ಆಗಬಹುದು ಏನೋ ಅನ್ನೋ ಅಂಶ ಮಟ್ಟಿಗೆ. ಹಾ ಸರ್, ಹಾ ಸರ್, ಅದು ಒಂದು ಜೀವಿ ಅಂದ್ರೆ ಅದಕ್ಕೂ ಒಂದು ಸ್ವಲ್ಪ ಪ್ರಾಬ್ಲಮ್ ಏನೋ ಇರಬಹುದು ಅಂತೇಳಿ ಅದನ್ನ ಬಾಯಲ್ಲಿಂದ ಮಾತಾಡೋದಿಲ್ಲ ಸರ್. ನಾವಾಗಿ ನಮ್ ಬಗ್ಗೆ ಹೆಂಗ್ ಕಾಳಜಿ ತಗೋದು, ಅದ್ರ ಬಗ್ಗೆ ಹೆಂಗ್ ಕಾಳಜಿ ತಗೊಂಡು ಒಳ್ಳೇದು ಅಂತೇಳಿ ಅದೇ ಪ್ರಕಾರ ಅದ್ರ ಬಗ್ಗೆ ನಾವು ಕಾಳಜಿ ತಗೋತೀವಿ ಸರ್. ಎಷ್ಟು ಜನ ಆಕಳಾಗ್ಲಿ ಎಮ್ಮೆ ಆಗ್ಲಿ ಸುಮ್ನ ಬಿಟ್ಟು ಬಿಡ್ತಾರ ಹೊರಗೆ, ಅವು ಎಲ್ಲೋ ಅಡ್ಡಾಡ್ಕೊಂಡು ಹೋಗ್ತವು ಅರಣ್ಯದಾಗ, ಹೋಗಿ ಏನೇನೋ ತಿನ್ಕೊಂಡು ಮತ್ತೆ ಸಂಜೆಗೆ ಬರ್ತಿರ್ತವು. ನೀವು ಹಂಗ ಮಾಡಲ್ಲ? ಹಂಗ ಮಾಡೋದಿಲ್ಲ ಸರ್. ಹಂಗ ಮಾಡಿದ್ರೆ ಅದಕ್ಕೆ ಬೇಕಾಬಿಟ್ಟಿ ಬಿಟ್ಟಂಗ ಆಗತ್ತೆ ಸರ್. ಅದಕ್ಕೆ ಏನ್ ಸಿಗತ್ತೆ ಅಷ್ಟು ಸ್ವಲ್ಪ ತಿನ್ಕೊಂಡ್ ಬರತ್ತೆ, ಆರೋಗ್ಯ ಸರಿಯಾಗಿರಲ್ಲ ಸರ್. ಎಲ್ಲಿ ಹೋಗ್ಬೇಕು ಹೋದ್ರೆ ಕಾಡಿಗೆ ಹೋಗ್ಬೇಕು ಸರ್. ಅಲ್ಲಿ ಏನೆಲ್ಲ ಆಲ್ಮೋಸ್ಟ್ ಎಲ್ಲ ಗಿಡ ಬೆಳೆದಿರ್ತಾವೆ, ಅಂತ ಎಂತ ತಪ್ಪಲ ಅಷ್ಟು ತಿನ್ಕೊಂಡ್ ಬರತ್ತೆ. ಆಮೇಲೆ ಅದಕ್ಕೆ ಏನ್ ಅಷ್ಟೊಂದು ಇದು ಆಗಲ್ಲ ಸರ್, ಕೇರ್ ತಗೊಂಡಂಗ ಆಗಲ್ಲ ಸರ್. ಅದು ಹಾಲು ಇದು ಅಷ್ಟು ಕೊಡ್ಲಿಕ್ಕೆ ಇದಾಗಲ್ಲ ಮೋಸ್ಟ್ಲಿ. ಮತ್ತೆ ಆಕ್ಸಿಡೆಂಟ್ ಆಗುವ ಸಂಭವ ಇರುತ್ತೆ, ಅಥವಾ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡೋ ಸಂಭವ ಹೌದು ಸರ್. ಹಂಗೆಲ್ಲ ಆಗಿರ್ತಾವ್ ಸುಮ್ಮನೆ ಬಿಟ್ಟು ಬಿಟ್ಟವ್ರಿಗೆ? ಹೌದು ಸರ್, ಅಷ್ಟ ಹಂಗೂ ಆಗಿರುತ್ತೆ ಸರ್.

ನರೇಗಾ ಯೋಜನೆ ಅದು ಇದೆ ಸಿಕ್ಕಾಪಟ್ಟೆ ಇದು ಸಬ್ಸಿಡಿನೂ ಕೂಡ ಸಿಗ್ತಾ ಇದೆ. ಕಂಪ್ನಿಲಿ ಮಾಡೋದಕ್ಕಿಂತ ನಮ್ಮ ಹೊಲದಲ್ಲಿ ನಾವು ಸ್ವಂತ ಮಾಲೀಕರಾಗಬಹುದು ಅನ್ನೋ ಇದರಲ್ಲಿ ಆಲ್ಮೋಸ್ಟ್ ಬಹಳ ಜನ ಕೃಷಿಯಲ್ಲಿ ತೊಡ್ಕೋತಿದ್ದಾರೆ ಸರ್ ಯುವಕರು. ಒಳ್ಳೇದು ಶ್ರೀಧರ್ ಮನೋಹರ್ ಚೌಪಾಡಿ ಅವರೇ, ಇಷ್ಟೆಲ್ಲ ಒಬ್ಬ ಯುವಕರಾಗಿ ಕೃಷಿಯಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಂಡ್ರಿ, ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ತೋಟಗಾರಿಕೆ ಅನುಭವಗಳ ಕುರಿತು ಹಳಿಯಾಳದ ಮನಮನೆಯ ಶ್ರೀಧರ್ ಮನೋಹರ್ ಚೌಪಾಡಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಎಚ್ ಪಿ ರಾಮಡ್ಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಾಂಬಾರ್ ಸೌತೆ ತಳಿಗಳು ಹಾಗೂ ಅವುಗಳ ಬೇಸಾಯ ಕ್ರಮಗಳ ಕುರಿತು ಶಿರ್ಸಿ ತೋಟಗಾರಿಕೆ ಮಹಾವಿದ್ಯಾಲಯದ ತಳಿ ಸಂಶೋಧನಾ ವಿಭಾಗದ ಪ್ರಾಧ್ಯಾಪಕರಾದ ಡಾ ರತ್ನಾಕರ್ ಎಂ ಸೇಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ರತ್ನಾಕರ್ ಎಂ ಸೇಟ್ ಅವರಿದ್ದಾರೆ. ಈ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತಳಿ ಸಂಶೋಧನೆ ಆ ವಿಭಾಗದಲ್ಲಿ. ಈಗ ಸಾಂಬಾರ್ ಸೌತೆ ನಮ್ಮ ಜಿಲ್ಲೆಯೊಳಗೆ ಸಾಕಷ್ಟು ರೈತರು ಬೆಳೀತಾ ಇದ್ದಾರೆ. ಇದರಲ್ಲಿ ಕೂಡ ಅನೇಕ ತಳಿಗಳು ಇದಾವೆ, ಬೇರೆ ಬೇರೆ ರೀತಿಯ ಬೇಸಾಯ ಪದ್ಧತಿಗಳು ಕೂಡ ಇದಾವೆ. ಆ ರೀತಿ ಉತ್ತಮವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ಬೇಸಾಯ ಪದ್ಧತಿ ಮಾಡೋದ್ರಿಂದ ಈ ಸಾಂಬಾರ್ ಸೌತೆಯನ್ನು ಹೆಚ್ಚು ಬೆಳಿಬೋದು, ಹೆಚ್ಚು ಲಾಭವನ್ನು ಗಳಿಸ್ಬೋದು ಅನ್ನುವಂಥ ನಿಟ್ಟಿನೊಳಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಶೇಟ್ ಅವರು. ನಮಸ್ಕಾರ. ಸಾಂಬಾರ್ ಸೌತೆ ವಿಶೇಷತೆ ಏನು? ಸಾಂಬಾರ್ ಸೌತೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಾದಿ ಕಾಲದಿಂದ ಬೆಳೆಸುತ್ತಾ ಬಂದಂತ ಒಂದು ತರಕಾರಿ. ಈ ಮಲೆನಾಡಿನ ಪ್ರದೇಶದಲ್ಲಿ ಹಾಗೂ ಕರಾವಳಿ ಪ್ರದೇಶದಲ್ಲಿ ಎರಡೂ ಪ್ರದೇಶದಲ್ಲಿ ಇದನ್ನು ಸಾಂಬಾರ್ ಸೌತೆ ಅಂತ ಪ್ರಸಿದ್ಧಿಯಾಗಿ ಇದನ್ನು ಮಂಗಳೂರು ಸೌತೆ ಅಂತ ಹೇಳ್ತಾರೆ. ಕರಾವಳಿ ಪ್ರದೇಶದಲ್ಲಿ ಮಂಗಳೂರು ವಿಭಾಗದಲ್ಲಿ ಇದು ದಿನ ನಿತ್ಯ ಬೆಳೆಸುವಂತ ತರಕಾರಿ. ಇದರ ವಿಶೇಷತೆ ಏನಂದ್ರೆ ಇದು ಬಹಳ ದಿನಗಳ ಕಾಲ ನಾವು ಹಾಳಾಗದೆ ಇಡುವಂತಹ ಒಂದು ಕುಂಬಳ ಜಾತಿಗೆ ಸೇರಿದಂತ ಒಂದು ತರಕಾರಿ. ಕುಂಬಳ ಜಾತಿ ಅಂದ್ಕೊಳ್ಳೆ ನಾವು ಕುಂಬಳಕಾಯಿ, ಆ್ಯಶ್ ಕಾರ್ಡ್ ಇಡ್ತೀವಿ ಅಥವಾ ಪಂಪ್ಕಿನ್ ಇಡ್ತೀವಿ, ಅವೆಲ್ಲ ಅದರ ಹೊರ ಮೈಮೆ ಬಹಳ ದಪ್ಪವಾಗಿರುತ್ತೆ, ಹಾಗಾಗ್ಬಿಟ್ಟು ಅವು ಬಹಳ ದಿನ ಕೆಡದೇನೆ ಇರುತ್ತೆ. ಬಟ್ ಇದರ ಹೊರಪದರ ಏನು ಚರ್ಮ ಏನೋ ಹೇಳ್ತೀವಲ್ಲ ಸ್ಕಿನ್, ಬಹಳ ತೆಳ್ಳಗಿರುತ್ತೆ. ತೆಳ್ಳಗಿದ್ದು ಸಹ ಇದು ಒಂದು ವರ್ಷ ತನಕ ಬಾಳಿಕೆ ಬರುವಂತದ್ದು ಒಂದು ವಿಶೇಷ ಗುಣ ಈ ಒಂದು ಸಾಂಬಾರ್ ಸೌತೆಯಲ್ಲಿ ನಾವು ನೋಡಬಹುದು. ಇದನ್ನ ಮಲೆನಾಡು ರೀಜನ್ ಅಲ್ಲಿ ಈ ಬೇಸಿಗೆಯಲ್ಲಿ ಹಾಕ್ತಾರೆ, ಈ ಭತ್ತದ ಕಟಾವಿನ ನಂತರ ಅಥವಾ ಈ ಬೇಸಿಗೆ ಚಳಿಗಾಲ ಮುಗಿದ ಕೂಡಲೇ, ಈ ಶಿವರಾತ್ರಿ ನಂತರ ಏನು ಬೇಸಿಗೆ ಕಾಲ ಪ್ರಾರಂಭ ಆಗತ್ತನ್ನೋ ರೈಡು ರೂಢಿ ಇದೆ ನಮ್ಮ ರೈತರಲ್ಲಿ. ಆ ಒಂದು ದಿನದಲ್ಲಿ ಇದನ್ನ ಹಾಕೋದಲ್ಲದೆ ಅದು ಅಲ್ಪಾವಧಿ ಬೆಳೆ, ಎರಡು ತಿಂಗಳಲ್ಲಿ ನಮಗೆ ಬೇಕಾದಷ್ಟು ವರ್ಷಕ್ಕೆ ಬೇಕಾದಷ್ಟು ತರಕಾರಿನ ಶೇಖರಣೆ ಇಟ್ಕೊಳ್ಳೋದಲ್ಲದೇ ನಾವು ಮಾರಾಟನೂ ಮಾಡಬಹುದು. ಇದು ಎರಡು ತಿಂಗಳ ಅಲ್ಪಾವಧಿ ತರಕಾರಿ ಇರೋದ್ರಿಂದ ಬಹಳ ರೈತರಿಗೊಂದು ಅಲ್ಪಾವಧಿ ಲಾಭದಾಯಕ ತರಕಾರಿ ಬೆಳೆ ಅಂತ ಹೇಳಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಇದರಲ್ಲಿ ತಳಿಗಳು ಏನಾದರೂ ಇದಾವೆ? ಇದು ಸಾಂಪ್ರದಾಯಿಕ ಬೆಳೆ ಆಗಿದ್ರಿಂದ ಇತ್ತೀಚೆಗೆ ಅದರ ತಳಿಗಳ ಬಿಡುಗಡೆಗೆ ವಿಶೇಷವಾದ ಸಂಶೋಧನೆ ನಡೀತಾ ಇದೆ. ತೋಟಗಾರಿಕಾ ಮಹಾವಿದ್ಯಾಲಯ ಸಿರಿಸೆಯಲ್ಲೂ ಸಹ ಇದರ ಒಂದು ಸಂಶೋಧನೆ ಕಳೆದ ಒಂದು 4-5 ವರ್ಷದಿಂದ ನಡೆಸ್ತಾ ಇದ್ದೀವಿ. 2018 ನಮಗೆ ಡಾಕ್ಟರ್ ಪ್ರೇಮನಾಥ್ ಅಗ್ರಿಕಲ್ಚರ್ ಸೈನ್ಸ್ ಫೌಂಡೇಶನ್ ಬೆಂಗಳೂರು ಅವರ ಸಹಯೋಗದೊಂದಿಗೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರವಾಸ ಮಾಡಿ ಇದರ ಸಂಬಂಧಪಟ್ಟ ಸಾಂಬಾರ ಸೌತೆಯಲ್ಲಿ ಒಂದು 80 ವಿವಿಧ ಬಗೆಯ ರೈತರಲ್ಲಿ ಬೆಳೆಯುವಂತದ್ದನ್ನ ಕಲೆಕ್ಟ್ ಮಾಡಿಬಿಟ್ಟು ಸಂಗ್ರಹ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಅದನ್ನು ಪ್ರಯೋಗಗಳನ್ನು ಮಾಡಿದ್ದೀವಿ. ಅದರಲ್ಲಿ ಒಂದು ಉತ್ತಮವಾದ ಬೇರೆ ಬೇರೆ ಗುಣಗಳಿಗೆ ಅನುಗುಣವಾಗಿ ಒಂದು 5-6 ತಳಿಯನ್ನು ನಾವು ಮುಂದಿನ ದಿನಗಳಲ್ಲಿ ಅದನ್ನು ಬೇರೆ ಬೇರೆ ಲೊಕೇಶನಲ್ಲಿ ಪರೀಕ್ಷೆ ಮಾಡಿ ಬಿಡುಗಡೆ ಹಂತದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಒಂದು ಪ್ರಯತ್ನ ಮಾಡ್ತಾ ಇದೆ. ಕರಾವಳಿಯಲ್ಲಿ ಬೆಳೆಯುತ್ತಿದ್ದು ಏನು ವಿಶೇಷ? ಕರಾವಳಿಯಲ್ಲಿ ಇದನ್ನು ಹೆಚ್ಚಿಗೆ ಇವು ಒಂದು ಈ ಒಂದು ಸಾಂಬಾರು ಸೌತೆಕಾಯಿಯಲ್ಲಿ 90-90% ಹೆಚ್ಚಿಗೆ ನೀರಿನ ಅಂಶ ಇರುತ್ತೆ. ಹಾಗಾಗ್ಬಿಟ್ಟು ಈ ಬೇಸಿಗೆಯಲ್ಲಿ ಅಥವಾ ಯಾವಾಗ ಬೇಕಾದ್ರೂ ನಾವು ಇದನ್ನ ಈ ತಂಪು ನಮ್ಮ ದೇಹವನ್ನು ತಂಪಾಗಿರಿಸಿಕೊಳ್ಳಿಕ್ಕೂ ಇದನ್ನು ಉಪಯೋಗಿಸ್ತಾರೆ. ಇದು ಯಾವುದೇ ಭಾಗದ ಇದು ಯಾವುದೇ ಕಾಯಲ್ಲಿ ಯಾವುದೇ ಭಾಗವನ್ನು ನಾವು ವೇಸ್ಟ್ ಅಂತ ಪರಿಗಣಿಸಲಿಕ್ಕೆ ಆಗೋದೇ ಇಲ್ಲ. ಈ ಒಂದು ಆ ಚರ್ಮದಿಂದ ಚಟ್ನಿ ಮಾಡಬಹುದು, ಆ ಮಧ್ಯದಲ್ಲಿ ತಿರುಳಿನಿಂದ ಕಡಬು ಮಾಡಬಹುದು, ದೋಸೆ ಮಾಡಬಹುದು, ಸಾಂಬಾರ್ ಅಲ್ದೇನೆ ಆ ಇವನ್ ಬೀಜದಿಂದ ಈ ಮಧ್ಯದಲ್ಲಿ ಜ್ಯೂಸ್ ಇರತ್ತಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕುಡಿದ್ರು ಒಂದು ತಂಪು ಅನುಭವ ಬರುತ್ತೆ. ಈ ಬೀಜದನ್ನ ನಾವು ಜ್ಯೂಸ್ ಮಾಡಿ ಕಷಾಯ ಅಥವಾ ಜ್ಯೂಸ್ ಮಾಡಿ ಅದ್ರ ಜೊತೆ ಬೆಲ್ಲ ಅತ್ತು ಯಾಲಕ್ಕಿ ಹಾಕ್ಬಿಟ್ಟು ಅಂತ ಜ್ಯೂಸ್ ಮಾಡಿ ಅರ್ದು ಬಿಟ್ಟು ಜ್ಯೂಸ್ ಮಾಡಿ ಕುಡಿದ್ರು ಈ ಉರಿಮೂತ್ರ ಸಮಸ್ಯೆ ಯಾರಿಗಿರತ್ತಲ್ಲ ಅದಕ್ಕೆ ಬಹಳ ಒಂದು ರಾಮಬಾಣ ಇದ್ದಂಗೆ ಅದು ತಂಪು ಅಷ್ಟು ತಂಪುವನ್ನು ಕೊಡುತ್ತೆ ದೇಹಕ್ಕೆ. ಹಾಗಾಗ್ಬಿಟ್ಟು ಈ ಕರಾವಳಿ ಪ್ರದೇಶಕ್ಕೆ ಇದು ಅಲ್ದೇನೆ ಮಲೆನಾಡಲ್ಲೂ ವಿಪರೀತ ಮಳೆ ಇರೋದ್ರಿಂದ ಮಳೆಗಾಲದಲ್ಲಿ ನಾವು ತರಕಾರಿ ಬೆಳೆಯಲಿಕ್ಕೆ ಆಗೋದಿಲ್ಲ ಕರಾವಳಿ ಮತ್ತು ಮಲೆನಾಡಲ್ಲಿ. ಆ ಒಂದು ಉದ್ದೇಶದಿಂದ ಹಿಂದಿನ ಕಾಲದಲ್ಲಿ ಜನ ಬೇಸಿಗೆಯಲ್ಲೇ ಬೆಳೆದಿಟ್ಬಿಟ್ಟು ಅದನ್ನು ಮಳೆಗಾಲದಲ್ಲಿ ಉಪಯೋಗಿಸುವಂಥದ್ದು ಸಂಪ್ರದಾಯ ರೂಢಿಯಿಂದ ಬಂದಿದೆ. ಇವಾಗ ಈ ಆಧುನಿಕ ಜಗತ್ತಲ್ಲಿ ಇವಾಗ ವರ್ಷದ 12 ತಿಂಗಳಲ್ಲೂ ನಮಗೆ ತರಕಾರಿ ಲಭ್ಯತೆ ಇರುತ್ತೆ. ಬೇರೆ ಬೇರೆ ಬೆಳೆದ ತರಕಾರಿಯನ್ನು ಇಲ್ಲಿ ಪ್ರದೇಶಕ್ಕೆ ನಾವು ಉಪಯೋಗಿಸ್ತೀವಿ. ಆದರೆ ಹಿಂದಿನ ದಿನದಲ್ಲಿ ನಮ್ಮ ತಾತಂದಿರು ಅಜ್ಜಂದಿರ ದಿನದಲ್ಲಿ ಅವರು ಬೆಳೆದ ತರಕಾರಿನ ಮಾತ್ರ ಅವರು ತಿನ್ನುವಂತಹ ಕಾಲ ಇತ್ತು. ಅದು ಇವಾಗ ಕಾಲ ಬದಲಾಗಿದೆ. ಆದರೂ ಈ ಸಾಂಬಾರ್ ಸಂತೆ ಹೇಳೋದು ಬಹಳ ವಿಶೇಷ ಗುಣದಿಂದ ಕೂಡಿದ ಒಂದು ಕುಂಬಳ ಜಾತಿಯ ತರಕಾರಿ, ಅಲ್ಪಾವಧಿ ತರಕಾರಿ. ಇದರ ಬೀಜ ಹೇಗೆ ಮತ್ತೆ ಸಸ್ಯಾಭಿವೃದ್ಧಿ ಹೇಗೆ? ಬೀಜ ಇದು ಒಂದು ಕಾಯಲ್ಲಿ ಒಂದು ಕಾಯನ್ನು ನೀವು ಮಾರ್ಕೆಟ್ ಇಂದ ತಗೊಂಡ್ರು ಅಥವಾ ಒಂದು ತಳಿಯಿಂದ ನೀವೇ ಬೆಳೆದಿದ್ದ ಕಾಯಿ ಮೊದಲ ಬಂದ ಕಾಯಿ ಬೀಜಕ್ಕೆ ಉತ್ತಮ ಅಂತ ಸಾಂಪ್ರದಾಯಿಕ ನುಡಿನೇ ಇದೆ. ಆ ಕಾಯನ್ನು ನಾವು ಇಟ್ಕೊಂಡು ಅದರಲ್ಲಿ ಬೀಜವನ್ನು ತೆಗೆದು ಒಂದು ಎರಡು ಬಿಸಿಲಲ್ಲಿ ಇಟ್ಬಿಟ್ಟು ಹಾಗೆ ಒಂದು ಕಾಯಲ್ಲಿ ಮೀನು ಕಡಿಮೆ ಅಂದ್ರೂ 400-500 ಬೀಜ ಸಿಗ್ತಾವೆ ನಮಗೆ. ಅದನ್ನ ನೀವು ಬೀಜ ಬಿಟ್ಟು ಬೇರೆ ಭಾಗ ನಮ್ಮ ಸಾಂಬಾರಲ್ಲಿ ಬಳಸ್ಕೋಬಹುದು. ಬಳಸುವ ಉಪಯೋಗ ಬೀಜವನ್ನು ತೆಗೆದು ಒಂದೆರಡು ಬಿಸಿಲಲ್ಲಿ ಇಟ್ಬಿಟ್ಟು ಹಾಗೆ ಅದನ್ನ ಸ್ಟೋರ್ ಮಾಡಬಹುದು, ಫ್ರಿಡ್ಜಲ್ಲೂ ಇಡಬಹುದು. ಇಟ್ಟರಿಂದ ಏನು ಅದಕ್ಕೆ ಅದರ ತೊಂದರೆ ಇಲ್ಲ. ಅದರ ಏನು ನಾವು ಬೀಜದ ಅವಧಿ ಹೆಚ್ಚಿಗೆ ಆಗತ್ತೆ. ಹೊರಗಡೆ ಇಡೋದಕ್ಕಿಂತ ಫ್ರಿಡ್ಜಲ್ಲಿ ಇಟ್ಟರೆ ಅದರ ಉಪಯುಕ್ತ ಅವಧಿ ಹೆಚ್ಚಿಗೆ ಆಗತ್ತೆ, ವಯಬಿಲಿಟಿ ಹೆಚ್ಚಿಗೆ ಆಗತ್ತೆ. ಇಲ್ಲಿ ಏನಂತ ಹೇಳಿದ್ರೆ ಹೈಬ್ರಿಡ್ ಏನಿಲ್ಲ ಇದರಲ್ಲಿ. ಇನ್ನು ಇದು ಎರಡು ತರ ನಮ್ಮ ಪಾಲಿನೇಷನ್, ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಅಂತ ಹೇಳುದು. ಪರಾಗಸ್ಪರ್ಶ ಸ್ವಜಾತಿಯ ಪರಾಗಸ್ಪರ್ಶ ವಿಜಾತಿ ಅಂದ್ರೆ ಈಗ ಒಂದೇ ಗಿಡದಲ್ಲಿ ಗಂಡು ಮತ್ತು ಹೆಣ್ಣು ಹೂವು ಇದರಲ್ಲಿ ಬೇರೆ ಬೇರೆಯಾಗಿ ಬರ್ತವೆ. ಒಂದೇ ಹೆಣ್ಣು ಹೂವೇ ಬೇರೆ, ಗಂಡು ಹೂವೇ ಬರ. ಮೊದಲು ಗಂಡು ಹೂ ಬರುತ್ತೆ, ಗಂಡು ಆದ ಒಂದೆರಡು ಮೂರು ದಿನದಲ್ಲಿ ಹೆಣ್ಣು ಬರುತ್ತೆ. ಎರಡು ಮೂರನೇ ನೋಡಿನಲ್ಲೋ ಗಂಟಲ್ಲಿ ಹೆಣ್ಣು ಕಾಣಿಸ್ಕೊಡತ್ತೆ. ಈ ಪರಾಗಸ್ಪರ್ಶ ಇದು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್, ಇದರಲ್ಲಿ ಹೈಬ್ರಿಡ್ ಮಾಡಬಹುದು. ಈಗ ಈ ಪಾಲಿನೇಷನ್ ಏನು ಪ್ರಾಬ್ಲಮ್ ಇಲ್ಲ. ನಾವು ಉತ್ತಮ ಇಳುವಳಿ ಪಡೆಯಲು ಈ ಜೇನು ಪಟ್ಟಿಗೆನೋ ನಾವು ಅಲ್ಲಿ ನಮ್ಮ ಪಕ್ಕದಲ್ಲಿ ಇಟ್ಕೊಂಡ್ರೆ, ಹೊಲದ ಪಕ್ಕದಲ್ಲಿ ಇಟ್ಕೊಂಡ್ರೆ ಈ ಫ್ರೂಟ್ ಸೆಟ್ಟಿಂಗ್ ಪರ್ಸೆಂಟೇಜ್ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ, ಆವಾಗ ಕಾಯಿಗಳು ಹೆಚ್ಚಿಗೆ ಬರ್ತವೆ. ಆದರೆ ಇದು ಒಂದು ಬಳ್ಳಿಯಲ್ಲಿ ಉಪಯೋಗಕ್ಕೆ ನೀವು 10 ಕಾಯಿ ಬಂದ್ರೂ 10 ಕಾಯಿ ಗಾತ್ರನೂ ಒಂದೇ ಸಮನಾಗಿರುವುದಿಲ್ಲ. ಮೊದಲ ಬಂದ ಕಾಯಿಗಳ ಗಾತ್ರ ದೊಡ್ಡದಿರುತ್ತೆ, ಅದು ಬಲಿತಾ ಅದನ್ನು ಕಟಾವು ಮಾಡಿಲ್ಲ ಅಂದರೆ ಮುಂದಿನ ಬಂದ ಕಾಯಿಗಳು ಗಾತ್ರ ದೊಡ್ಡದಾಗಲ್ಲ. ಯಾಕಂದ್ರೆ ನಾವು ಏನು ಆಹಾರ ಅದಕ್ಕೆ ಕೊಟ್ಟಿರ್ತೇವಲ್ಲ ಆ ಪದಲ ಕಾಯಿನೇ ಹಿರ್ಕೊಬಿಡತ್ತೆ. ಹಾಗಾಗ್ಬಿಟ್ಟು ಒಂದು ಕಾಯಿ ಕಚ್ಚಿದ ಮೇಲೆ ಒಂದು 15 ದಿವಸ ಅಥವಾ 20 ದಿವಸದಲ್ಲಿ ಕಾಯಿನ ಕಟಾವು ಮಾಡಿದ್ರೆ ನಂತರ ಬಂದ ಕಾಯಿಗಳು ಬೆಳವಣಿಗೆ ಚೆನ್ನಾಗುತ್ತೆ. ಈಗ ಇಲ್ಲಿ 2-3 ಸಲ ಕಟಾವು ಬರ್ತವೆ, ಕಟಾವು ಮಾಡಬೇಕಾಗತ್ತೆ. ಒಂದೇ ಸಲ ಕಟಾವು ಮಾಡಿದ್ರೆ ನಮಗೆ ಒಂದ್ ಬಳ್ಳಿಯಲ್ಲಿ 3 ಕಾಯಿ ಇಳುವರಿ ಕಡಿಮೆ ಆಗತ್ತೆ. ಕಾಲಕಾಲಕ್ಕೆ ನಾವು ಕಟಾವು ಮಾಡ್ತಾ ಇರೋ. ಈಗ ಬೀಜ ತೆಗೆದು ಆ ನಂತರ ಅದನ್ನ ರಕ್ಷಣೆ ಮಾಡಿ ಇಡೋದ್ರ ಬಗ್ಗೆ ಹೇಳ್ತಾ ಇದ್ರಿ. ನಂದು ಒಂದು ಪ್ರಶ್ನೆ ಏನು ಅಂದ್ರೆ, ಬೀಜ ತೆಗೆದು ಇಡೋದಕ್ಕಿಂತ ಕಾಯಿದರ್ಶಿಲೇ ಇಟ್ಟರೆ ಇನ್ನೂ ಚಲೋನಾ ಅಂತ. ಕಾಯಿ ಇಡಬಹುದು, ಆದ್ರೆ ನಮಗೆ ಈ ಒಂದ್ ವರ್ಷ ಕೆಲವೊಂದು ಏನಾಗತ್ತೆ ವಾತಾವರಣಕ್ಕೆ ತಕ್ಕಂಗೆ ಕೆಲವು ಕಾಯಿ ಹಾಳಾಗ್ತಾನೆ ಇರ್ಬೋದು. ಆದ್ರೆ ಮೊದಲೇ ಯಾವ್ದು ಬಂದಿರ್ತಾವ ಬೀಜಕ್ಕಂತಾನೆ ಸಪರೇಟ್ ಆಗಿ ಇಟ್ಟಿದ್ರೆ, ಬೇರೆ ವಿಂಗಡಿಸಿ ಇಟ್ಟಿದ್ರೆ ನಾವು ಅದರ ಗುಣಧರ್ಮ ಗೊತ್ತಿರುತ್ತೆ, ಅದರ ಎಲ್ಲ ಗೊತ್ತಿರುತ್ತೆ. ಯಾವುದೇ ಕಾಯಿಯನ್ನು ನಾವು ಬೇಕಾದಾಗ ಉಪಯೋಗಿಸ್ಕೊತ ನಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ ಬೀಜಕ್ಕೆ ಸಲುವಾಗಿ ತೆಗೆದಿಟ್ಟ ಕಾಯಿಯಿಂದ ಬೀಜ ಉಪಯೋಗಿಸಿದ್ರೆ ಅದರ ಇಳುವರಿ ಹೆಚ್ಚಿಗೆ ಆಗತ್ತೆ. ನಮ್ಮ ವಯಬಿಲಿಟಿ ಏನಿರ್ತದೆ, ಸೀಡ್ ವಯಬಿಲಿಟಿ, ಸೀಡ್ ಸೈಜು ಎಲ್ಲ ಚೆನ್ನಾಗಿರುತ್ತವೆ. ಮೊದಲ ಬರಿತ ಕಾಯಿದು ಕೊನೆ ಯಾವುದೋ ಒಂದು ಕಾಯಿ ತಗೊಂಡು ನಾವು ಬೀಜ ಮಾಡೋದ್ ಬದಲು ನಾವು ಸೀಡ್ಗಾಗಿ ಒಂದು ಕಾಯಿ ಇಟ್ಬಿಟ್ರೆ ನಮ್ಮ ಮುಂದಿನ ಸಾಗುವಳಿಗೆ ಬೇಕಾದಷ್ಟು ಸೀಡು ನಮ್ಗೆ ಗೊತ್ತಾಗಿರುತ್ತೆ. ಇಲ್ಲ, ಬೇಸಾಯ ಕ್ರಮಗಳ ಬಗ್ಗೆ ನೋಡೋದಾದ್ರೆ ಈಗ ನಮ್ಮ ರೈತರು ಮಾಡ್ತಾ ಇದಾರೆ, ಅದೇ ರೀತಿ ಮಾಡೋದು ಒಳ್ಳೇದು ಅಥವಾ ಅದಕ್ಕೊಂದು ಚಪ್ರ ಕಟ್ಟಿ ಹಂದ್ರ ಕಟ್ಟಿ ತಂತಿ ಕಟ್ಟಿ ಆ ರೀತಿ ಮಾಡೋದು ಒಳ್ಳೇದು ಅಥವಾ ಬಿತ್ತನೆ ಕಾಲ ಹೆಚ್ಚು ಕಡಿಮೆ ಅಥವಾ ಅಲ್ಲಿ ಏನಾದರೂ ಅಂತರ ಸಾಲುಗಳ ಮಧ್ಯೆ ಅಂತರ ಹೆಚ್ಚು ಕಡಿಮೆ ಹೇಗಿದ್ರು ಒಳ್ಳೇದು ಅನ್ಸುತ್ತೆ? ಈಗ ಸಾಮಾನ್ಯವಾಗಿ ರೈತರು ಇಲ್ಲಿ ಮಲೆನಾಡಲ್ಲಿ ಈ ಬೇಸಿಗೆಗೆ ಹಾಕುವ ಚಳಿಗಾಲ ಮುಗಿದ ನಂತರ ಹಾಕುವಂಥದ್ದು ಮಾರ್ಚ್ ತಿಂಗಳಲ್ಲಿ ಹಾಕುವಂಥದ್ದು ಅದನ್ನೇ ಇಲ್ಲಿ ಕೆಲವರು ನಾಟಿ ಮಾಡಿ ಹಾಕ್ತಾರೆ, ಕೆಲವರು ನೇರ ಬೀಜವನ್ನೇ ನಾಟಿ ಮಾಡ್ತಾರೆ. ಈ ನಾಟಿ ಮಾಡಲಿಕ್ಕೆ ಸಸಿ ಮಡಿಯನ್ನೇ ಮಾಡ್ತಾರೆ, ಒಂದು 15 ದಿವಸ ನಾಲ್ಕೆಲ್ಲೇ ಬರೋ ಸಸಿನ ನಾಟಿ ಮಾಡುವಂಥದ್ದು. ಸಾಲಿಂದ ಸಾಲಿಗೆ 2 ಮೀಟರ್ ಅಂತಾರೆ, ಯಾಕಂದ್ರೆ ಇದು ಹಬ್ಬತ್ತೆ. ಸೌತೆಕಾಯಿ ಆದರೆ ನಾವು ಮೇಲ್ಗಡೆ ಟ್ಯಾಗ್ ಮಾಡಿ ಇವೆಲ್ಲ ಏನೋ ಚಪ್ರ ಥರ ಮಾಡಬೇಕಾಗತ್ತೆ, ಇದು ಆ ಥರ ಬರಲ್ಲ. ಯಾಕಂದ್ರೆ ಕಾಯಿ ಗಾತ್ರನೂ ದೊಡ್ಡದಿರೋದ್ರಿಂದ ನಾವು ಚಪ್ರ ಮಾಡಿದ್ರೆ ಅದಕ್ಕೆ ಮತ್ತೆ ನಾವು ಅದಕ್ಕೆ ಸಪೋರ್ಟಿವ್ ಆಗಿ ಏನಾದ್ರು ಕೊಡಬೇಕಾಗತ್ತೆ. ಹಾಗಾಗಿ ಇದು ಬಳ್ಳಿಯ ಹಬ್ಬೋದ್ರಿಂದ ಸಾಲಿಂದ ಸಾಲಿಗೆ 2 ಮೀಟರ್ ಅಡಿ, 2 ಮೀಟರ್ ಅಂದರೆ ಒಂದು 6 ಅಡಿ ಅಂತರ ಗಿಡದಿಂದ ಗಿಡಕ್ಕೆ. ಇಲ್ಲಿ ಕೆಲವು ರೈತರು 30 ಸೆಂಟಿಮೀಟರ್ ಹಾಕ್ತಾರೆ, ಕೆಲವು ರೈತರು 40 ಸೆಂಟಿಮೀಟರ್. ಈ 45 ಸೆಂಟಿಮೀಟರ್ ಒಂದು ಪರಿಪೂರ್ಣವಾದಂತ 1.5 ಫೀಟ್ ಅಂತರದಲ್ಲಿ ಹಬ್ಬತ್ತೆ, ಇದು ಆ ಕಡೆ ಹಬ್ಬತ್ತೆ, ಈ ಕಡೆ ಎಲ್ಲ ಕಡೆ ಹಬ್ಬುವಂತದ್ದು. ಕೆಲವರು ಈಗ ಬೇಸಿಗೆಯಲ್ಲಿ ತೇವಾಂಶದ ಕೊರತೆ ಇರುತ್ತೆ, ದಿನ ಸಾಯಂಕಾಲ ನೀರಿನ ಅಭಾವ ಇದ್ದಲ್ಲಿ ಈ ಮಲ್ಚಿಂಗ್ ಶೀಟ್ ಹಾಕಿ ಡ್ರಿಪ್ ಇರಿಗೇಷನ್ ಮಾಡಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿದ್ರೆ ಅದು ದಿನಾದಿನ ನೀರು ಹಾಕುವ ಸಮಸ್ಯೆನೂ ಕಡಿಮೆ, ಒಂದು ಎಷ್ಟು ಬೇಕಾದ್ರೂ ಅಷ್ಟು ನೀರನ್ನ ತೇವಾಂಶದ ಒಂದು ಕಾಯ್ದಿರಿಸ್ಕೊಳ್ಳಿಕ್ಕೆ ಉತ್ತಮ ಒಂದು ಪದ್ಧತಿ. ಅದಲ್ಲದೇ ಈ ಗೊಬ್ಬರನ ಡ್ರಿಪ್ ಮುಖಾಂತರ ಹಾಕುವಂಥದ್ದು, ಈ ನೈಟ್ರೋಜನ್ ಸಾಲನ್ನು ಆದಮೇಲೆ ಡ್ರಿಪ್ ನಾವು ನಾಟಿ ಆದಮೇಲೆ ಸಸಿ ಬಂದ ಮೇಲೆ 15 ದಿವಸದಲ್ಲಿ ಡ್ರಿಪ್ ಇರಿಗೇಷನ್ ಒಂದು, ಮತ್ತು ಫರ್ಟಿಗೇಷನ್ ಅಂತ ಹೇಳ್ತೀವಿ. ಇನ್ನು ಕೆಲವು ಸಾರ್ವಜನಿಕ ಗೊಬ್ಬರ 94 ಇರ್ಬೋದು, ಆಮೇಲೆ 0050 ಅದು ಒಂದು ಹೂ ಬಂದ ಹಂತದಲ್ಲಿರ್ಬೋದು. ಅದೇ ಅಲ್ಲದೆ ಇನ್ನೂ ಇಳುವರಿ ಹೆಚ್ಚಿಗೆ ಮಾಡಬೇಕಂದ್ರೆ 4-2 ಎಲೆ ಸಂದರ್ಭದಲ್ಲಿ 50 ppm NAA ಸಸ್ಯ ಪ್ರಚೋದಕವನ್ನು ಸಿಂಪಡಿದ್ರೆ, ಮತ್ತು 4 ಎಲೆ ಅವಧಿಯಲ್ಲಿ ಮತ್ತೊಂದ್ಸಲ 50 ppm NAA ಸಸ್ಯ ಪ್ರಚೋದಕವನ್ನು ಸಿಂಪಡಿಸಿದ್ರೆ ಅಲ್ಲಿ ಹೆಣ್ಣು ಹೂವಿನ ಸಂಖ್ಯೆ ಹೆಚ್ಚಿಗೆ ಆಗತ್ತೆ. ಈ ಗಂಡು ಹೂವು ಹೆಣ್ಣು ಹೂವು ಬೇರೆ ಇರೋದ್ರಿಂದ ನಮಗೆ ಇಳುವರಿ ಕಾಯಿ ಹೆಚ್ಚಿಗೆ ಕಚ್ಚಬೇಕು ಅಂದ್ರೆ ಹೆಣ್ಣು ಸಂಖ್ಯೆ ಹೆಚ್ಚಿಗೆ ಇರಬೇಕು. ಆ ಒಂದು 2 ಸಂದರ್ಭದಲ್ಲಿ ಆ ತರ ಸಸ್ಯ ಪ್ರಚೋದಕ ಸ್ಪ್ರೇ ಮಾಡಿದ್ರೆ ಹೆಣ್ಣು ಹೂವಿನ ಸಂಖ್ಯೆ ಹೆಚ್ಚಿಗೆ ಆಗತ್ತೆ. ಅದೊಂದು ಇಲ್ಲಿ ಯಾರು ಮಾಡಲ್ಲ, ಈ ನಮ್ಮ ಮಲೆನಾಡು ಇರ್ಬೋದು ಯಾವ್ದು ಸ್ವಚ್ಛ, ಅದು ಮಾಡಿದ್ರೆ ಹೆಣ್ಣು ಸಂಖ್ಯೆ ಹೆಚ್ಚಿಗೆ ಆದ್ರೆ ನಮ್ಮ ಕಾಯಿ ಸಂಖ್ಯೆನೂ ಹೆಚ್ಚಿಗೆ ಆಗತ್ತೆ. ಅಂತರ ಸರಿ ಇದೆ ಸದ್ಯಕ್ಕೆ ಅಂತರ ಅವರ 30-40 ಸೆಂಟಿಮೀಟರ್, ಇವನ್ 60 ಸೆಂಟಿಮೀಟರ್ ಕೊಟ್ಟರು ಕೊಡ್ಬೋದು. ಆದ್ರೆ ನಮ್ಗೆ 1 ಎಕರೆ ಪ್ರದೇಶದಲ್ಲಿ ಬಳ್ಳಿ ಸಂಖ್ಯೆ ಹೆಚ್ಚಿಗೆ ಆದಂಗೆ ನಮ್ಗೆ ಇಳುವರಿಯಿಂದ ಹೆಚ್ಚಿಗೆ ಬರುತ್ತೆ ಒಂದು ಪರಿಕಲ್ಪನೆ ಇರುತ್ತೆ. ಅದು ಆ ಪರಿಕಲ್ಪನೆ ಸರಿಯಾ? ನಾವು 1 ಮೀಟರ್ ಅಲ್ಲಿ 1 ಬಳ್ಳಿ ಹಾಕೋದ್ ಬದಲು ಕೆಲವೊಬ್ರು ಏನ್ಮಾಡಿ ಒಂದೇ ಕುಂಡಿಯಲ್ಲಿ 2 ಸಸಿನೂ ನಾಟಿ ಮಾಡಬಹುದು. ಅದ 2 ಬೀಜ ಹಾಕಿದಾಗ 2 ಕಡೆಗೂ ಹೋಗ್ತೈತ ಅದು, ಆವಾಗ ನಮಗೆ ಹೆಚ್ಚಿಗೆ ಗಿಡಗಳು ಬರ್ತವೆ ಹಾಗೂ ನಾವು ಹೆಚ್ಚಿಗೆ ಇಳುವರಿಯಿಂದ ಪಡಿಬಹುದು. ಸಾಧಾರಣವಾಗಿ 40-60 ಸೆಂಟಿಮೀಟರ್ಗೆ ನಾವು ರೈತರಿಗೆ ಹೇಳ್ತೀವಿ. ಈ ಒಂದೇ ಗುಳಿಯಲ್ಲಿ 2 ಗಿಡ ಬೀಜ ಹಾಕಿದ್ರೆ ನೀವು 60-60 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಬಿಡ್ರಿ ಅಂತ 2 ಬೀಜ ಹಾಕಿರ ಆ ಕಡೆ ಹಾಕ್ತೈತೆ. ಇಲ್ಲಿ ಸಂರಕ್ಷಣೆಗಾಗಿ ಅಂದ್ರೆ ಸಸ್ಯ ಸಂರಕ್ಷಣೆ ಅಂತ ಮುಂಜಾಗ್ರತೆಯಾಗಿ ಏನಾದರೂ ಸಿಂಪರಣೆ ಮಾಡೋದಂಗೆ ಬೇಕಾಗುತ್ತ? ಬೇಸಿಗೆಯಲ್ಲಿ ಬೆಳೆಗೆ ಹೆಚ್ಚಿಗೆ ರೋಗ ಬರಲ್ಲ. ಮಳೆಗಾಲದಲ್ಲಿ ನಾವು ಏನಾದ್ರು ಬೆಳೆದ್ರೆ ಈ ಶಿಲೀಂಧ್ರ ರೋಗಗಳು, ಈ ಡೌನಿ ಮಿಲ್ಡಿವ್ ಇರ್ಬೋದು, ಅಂತ್ರಾಕ್ನೋಸ್ ಇರ್ಬೋದು, ಪೋಲ್ಟ್ರಿ ಮಿಡು, ಆ ರೋಗ ಬರುತ್ತೆ. ಅದಕ್ಕೆ ಮೆಂಕೋಜೆಬ್ ಅಂತ ಒಂದು ಶಿಲೀಂಧ್ರ ನಾಶಕ 2 ಗ್ರಾಂ/ಲೀಟರ್ ಹಾಕಿ ಸಿಂಪಡಣೆ ಮಾಡುವುದು. ಆ ಸಂದರ್ಭದಲ್ಲಿ ಈ ಬೇಸಿಗೆಯಲ್ಲಿ ನಾವು ಬಹಳ ಕಡಿಮೆ ರೋಗಗಳನ್ನು ನೋಡ್ತೀವಿ. ಈ ಬೆಳೆಗೆ ಅಲ್ಪಾವಧಿ ಆಗಿರೋದ್ರಿಂದ ಆ ರೋಗ ಬರೋ ಕ್ಷಣದಲ್ಲಿ ಇದು ತನ್ನ ಅವಧಿಯನ್ನು ಮುಗಿಸಿರುತ್ತೆ. ಅದಲ್ಲದೆ ನಾವು ಈ ಕೀಟಗಳು, ಈ ಹಣ್ಣು ಕೊರಕ, ಕಾಯಿ ಕೊರಕ ಕೀಟಗಳು ಭಾಳ ಇರ್ತವೆ, ಮತ್ತು ಎಲೆ ತಿನ್ನುವ ಕೀಟಗಳು ಇರ್ತವೆ. ನಾವು ಈ ಹೂ ಬಿಡುವ ಸಂದರ್ಭದಲ್ಲಿ, ಹೂಗಿಂತ ಮುಂಚೆ, ಒಂದು 8 ದಿನ ಮುಂಚೆ ನಾವು ಟ್ರ್ಯಾಪ್, ಫ್ರೂಟ್ ಟ್ರ್ಯಾಪ್, ಅವರ ಮೋಹಕ ಬಲೆಗಳು ಅಂತ ಹೇಳಿದ್ರು, ಅದನ್ನು 1 ಎಕರೆಯಲ್ಲಿ 10-15 ಬಲೆಗಳಲ್ಲಿಟ್ಟರೆ ಅವು ಆ ಒಂದು ಫ್ರೂಟ್ ಫ್ಲೈ ಸಂಖ್ಯೆ ಕಡಿಮೆ ಆಗುತ್ತೆ. ಅದಲ್ಲದೆ ಆಮೇಲೆ ಅದು ನಿರಂತರವಾಗಿ ನೀಮ್ ಆಯಿಲ್ ಸ್ಪ್ರೇ ಅಥವಾ ಕೆಮಿಕಲ್ ಜೊತೆ, ಕೀಟನಾಶಕ ಜೊತೆ ಅದನ್ನು ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಆಗುತ್ತೆ. ಇದು ಭೂಮಿ ಮೇಲೆ ಹರಡಿಕೊಂಡು ಬೆಳೆಯುವಂಥ ಬೆಳೆ. ಮಧ್ಯೆ ನಾವು ಒಂದಿಷ್ಟೇನಾದರೂ ಉಪ ಬೆಳೆಯಾಗಿ ಬೆಳೆದ್ರೆ ಇದಕ್ಕೂ ತೊಂದರೆ ಆಗಿರ್ಬೋದು, ಮತ್ತೆ ಅದು ಪೂರಕವಾಗಿರಬೇಕು. ನೀವು ಯಾವ ಬೆಳೆ ಬೆಳಿಬೇಕು? ಉಪ ಬೆಳೆಗೆ ನೀವು ಮೊದಲೇ ಬೇರೆ ಇದ್ದಾಗ ಮೊದಲೇ ಹಾಕಿರೋ ಅಂತರದಲ್ಲಿ ತೋಟದಲ್ಲೂ ಬೆಳಿಬಹುದು. ಆದರೆ ಇದಕ್ಕೆ ಬೇಸಿಗೆ ಬೆಳೆಯೋದು, ಅದಕ್ಕೆ ಬಹಳ ಹ್ಯುಮಿಡಿಟಿ ಅನ್ನೋದು ಹೇಳೋದು, ಅಂತ ಸ್ವಲ್ಪ ತಂಪು ವಾತಾವರಣಕ್ಕಿಂತ ಸ್ವಲ್ಪ ಬೇಸಿಗೆ ಬಿಸಿಲಿಗೆ ಸ್ವಲ್ಪ ಚೆನ್ನಾಗಿ ಬೆಳೆಯೋದ್ರಿಂದ ಬಿಸಿಲು ಬರೋದು ಇದ್ರ ಮಧ್ಯದಲ್ಲಿ ನಾವು ಬೆಳಿಬಹುದು. ಬಿಸಿಲನ್ನು ತಡ್ಕೊಂಡು ಬೆಳೆಯುವಂತ ಬೆಳೆಗಳು, ಬೆಳೆ ನೀರನ್ನ ಹೆಚ್ಚಿಗೆ ತಗೊಂಡು ವೇಗವಾಗಿ ಬೆಳೆಯುವಂತ ಬೆಳೆ, ನೀರನ್ನ ಹೆಚ್ಚಿಗೆ ಉಪಯೋಗ ಮಾಡುತ್ತೆ, ಅದು ವೇಗವಾಗಿ ಬೆಳೆದು. ಆದ್ರಿಂದ ಈ ಡ್ರಿಪ್ ಇರಿಗೇಷನ್, ಮಲ್ಚಿಂಗ್, ಈಗ ಏನು ನಾವು ಇಸ್ರೇಲ್ ಪದ್ಧತಿ ಏನು ಹೇಳ್ತೀವಲ್ಲ, ಅದನ್ನ ಅಡಾಪ್ಟ್ ಮಾಡಿದ್ರೆ ಈ ಬೇಸಿಗೆಯಲ್ಲಿ ನಮಗೆ ನೀರಿನ ಸಂರಕ್ಷಣೆ ಆಗತ್ತೆ, ಅದಕ್ಕೆ ತಕ್ಕಂಗೆ ಇಳುವರಿನೂ ಬರುತ್ತೆ. ಏನರ ಹಬ್ಬ, ದೊಡ್ಡ ದೊಡ್ಡ ಹಬ್ಬಗಳು ಇದ್ರೆ ಹೂವಿನ ಗಿಡಗಳನ್ನು ಬೆಳಿಬಹುದು. ಇಲ್ಲ ತರಕಾರಿ ಬೇಸಿಗೆಗಳು ಸಹಜವಾಗಿ ಕಡಿಮೆನೇ ಬೆಳೀತಾರೆ, ಯಾಕಂದ್ರೆ ನೀರಿನ ವ್ಯವಸ್ಥೆ ಸ್ವಲ್ಪ ಇರೋದ್ರಿಂದ ತರಕಾರಿನೂ ಬೆಳಿಬಹುದು. ಬೆಂಡಿ ಅಂತವೆಲ್ಲ ಸಾಧ್ಯತೆ ಇದೆ, ಬೆಂಡಿ ಬೆಳಿಬಹುದು. ಬೆಂಡಿ ಅದರ ಮಧ್ಯದಲ್ಲಿ ಹಾಕ್ಬೋದು. ಬೆಂಡಿ ಇದು ಹಬ್ಬೋದಿರೋದ್ರಿಂದ ಬೆಂಡಿ ಮೇಲ್ಗಡೆ ಮೇಲ್ಮುಖವಾಗಿ ಬೆಳೆಯೋದ್ರಿಂದ ಬೆಂಡಿ ಹಾಕ್ಬೋದು. 2 ಅಡಿ ಅಂತರ ಮಧ್ಯದಲ್ಲಿ ನಾವು ಆ ಬಳ್ಳಿ ಏನೋ ಅದ್ರ ಮೇಲೆ ಹತ್ತದೇ ಇರುವಂಗೆ ನೋಡ್ಕೊಳ್ಬೋದು. ಹೆಂಗು ಬೆಂಡೆಕಾಯಿ ಹರಿಯಕ್ ಹೋದಾಗ ಅಲ್ಲಿ ನೋಡೇ ನೋಡ್ತಾರ, ಅಥವಾ ಅದ್ರ ಕಾಯಿ ನೋಡಕ್ ಹೋದಾಗ ಒಂದ್ವೇಳೆ ಮ್ಯಾಲೆ ಯಾರಕ್ಕೆ ಕೆಳಗಿಳಿಸಿದ್ರೆ ಆಯ್ತು ಅಷ್ಟೇ. ಒಂದು ಬಳ್ಳಿ ಇಷ್ಟೇ ಕಾಯಿ ಬಿಡ್ಬೇಕು ಅಂತ ಹಂಗೇನ್ರ? ಹಂಗೇನಿಲ್ಲ, ಕೆಲವು ಬಳ್ಳಿ 2 ತಿಂಗಳ ಅವಧಿಯಲ್ಲಿ 6-8-10 ಕಾಯಿ ತನಕ ಬೀಳುತ್ತೆ. ಬತ್ ಆದ್ರೆ ಗಾತ್ರಗಳು ನಾನು ಮೊದಲೇ ಹೇಳಿದಂತೆ, ಮೊದಲ ಬಿಟ್ಟ ಕಾಯಿಗಳ ಗಾತ್ರವು ಹೆಚ್ಚಿಗೆ ಇರುತ್ತೆ, ನಂತರ ಬಿಟ್ಟ ಕಾಯಿಗಳು ಗಾತ್ರ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಮೊದಲೇ ಗಾತ್ರದ ಕಾಯಿಯನ್ನ ಒಂದ್ ಸ್ವಲ್ಪ ದಿನದಲ್ಲಿ ಮಾಡಲೇಬೇಕು, ಮಾಡಿದ್ರೆ ಮುಂದಿನ ಕಾಯಿ ಬೆಳವಣಿಗೆ ಚೆನ್ನಾಗಾಗತ್ತೆ. ಮತ್ತೆ ಇದನ್ನ ಟೇಬಲ್ ಪರ್ಪಸ್ ಅಂತೀವಲ್ಲ, ನಮಗೆ ಬರೇ ಬಾಯಲ್ಲೇ ತಿನ್ನ ಕೆಲವೊಂದು ಈ ಮಲೆನಾಡಿನ ಮೂಲ ಯಾವುದು ತಳಿ ಇದಾವಲ್ಲ, ಗ್ರೀನ್ ಟೈಪ್ ಬರ್ತದಲ್ಲ ಹಸಿರು ಬಣ್ಣದ್ದು, ಅದು ಬಹಳ ಸ್ವೀಟ್ ಆಗಿರುತ್ತೆ. ಅದನ್ನ ನಾವು ಕಟ್ ಮಾಡಿಬಿಟ್ಟು ಎಳೆಕಾಯಿಯನ್ನ ಹಾಗೆ ಉಪ್ಪು ಹಾಕ್ಬಿಟ್ಟು ಹಾಗೆ ತಿನ್ಬಹುದು. ಆದ್ರೆ ಕೆಲವು ಕರಾವಳಿ ಪ್ರದೇಶದಲ್ಲಿ ಆ ಸಣ್ಣ ಕಾಯಿಗಳು ಕೈ ಬರ್ತವೆ, ಅವನ್ನ ನಾವು ಅದನ್ನ ಉಪ್ಪಿನಕಾಯಿ ಬಳಸೋದಕ್ಕಿಂತ ಅದು ಕೈ ಅಂಶ ಅದು ಆಮೇಲೆ ಹಣ್ಣಾದ್ಮೇಲೆ ದೊಡ್ಡಾದ್ಮೇಲೆ ಹೋಗತ್ತೆ, ದೊಡ್ಡ ಆದ್ಮೇಲೆ ಅಥವಾ ಬಲ್ತ ಮೇಲೆ ಅದು ಕೈ ಅಂಶ ಹೋಗತ್ತೆ. ಆದ್ರೆ ಆ ಎಳೆಕಾಯಿಯಲ್ಲಿ ಕೈ ಅಂಶ ಅದು ಒಂದು ಅದರದೇ ಆದ ಗುಣ, ಅದು ಕೀಟಗಳಿಂದ ಸಂರಕ್ಷಣೆಗೂ ಆಗ್ಬೋದು, ಅದರದೇ ಒಂದು ಗುಣ ಮನುಷ್ಯರಿಂದ ಸಂರಕ್ಷಣೆಗೂ ಆಗ್ಬೋದು. ಒಳ್ಳೇದು ರತ್ನಾಕರ್ ಶೇಟ್ ಅವರೇ, ಸಾಂಬಾರ್ ಸೌತಿ ಕುರಿತು ಇಷ್ಟೆಲ್ಲ ಮಾಹಿತಿ ಕೊಟ್ಟಿರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಸಾಂಬಾರು ಸೌತೆ ತಳಿಗಳು ಮತ್ತು ಅದರ ಬೇಸಾಯ ಕ್ರಮಗಳ ಕುರಿತು ಸಿರಸಿಯ ಡಾ ರತ್ನಾಕರ್ ಎಂ ಸೇಠ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಚ್ಪಿ ರಾಮಡ್ಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

ತುರಿಯ ಮಗ ಬಂದನೆ ಕಾಣಲು ಕೂತಾನೆ ತಂಗಿ ಒಳಗೊಂಡೇ ಕಳ ನಂದಿ ಕಳಗನೆ ಕಂದೀವ ನನ್ನ ಕಂದೀವ ನನ್ನ ಮುಳಿಯ ಮಗಳೇ ತಾನ ಕಸ್ತೂರಿಯ ಮಗ ಪಟ್ಟೆನು ಕೊಡ್ತಾನು ಬಟ್ಲನ್ನು ಕೊಡಿ ಪಟ್ಟಣದಲ್ಲಿ ಅಂಬೆ ಕೊಣಿ ಕುಣಿತಿ ಮರಿತಿ ಬಂದ ಪಟ್ಟಿ ತರುವಾದ ಕೇ ಮರುತೆ ಬಂದು ತಂದಿದ ಹಣಿ ಮೇನೇರಿದ ಬಿಡುಗು ಬಿಟ್ಟಿದವೇ ಬೈಲಲ್ಲೇ ಬಿಡುಗು ಬಿಟ್ಟಿದೆ ಬೈಲಲ್ಲೇ ನಿನ್ನ